ಕಷ್ಟ ಬಡತನವ ಮಡಗೆ ಸೇರಲು ಹಡಗಿ ತಾಯಿನ ಒಡಲು ದನ್ನ ಕೊಡಲವೈವ ಮಡಗೆ ಸೇರಲು ಹಡಗಿ ತಾಯಿನ ಒಡಲು ದನ್ನ ಕೊಡಲವೈವ ಒಡ ಹುಟ್ಟಿದವರನ್ನು ನುಡಿಯ ಪೇಡಲು ಮೃಡನ ಸಾಧ್ಯವಿಲ್ಲ ಜನಗೆ ಕಡು ಕಷ್ಟ ಬಡತನವು ಸುಡು ಸುಡು ಜನ್ಮ ಧನವಂತರಡಿಗೆ ಹೋಗಿ ಯದಲಿ ಭಾಗಿ ತನುಮಾನವಾನೊತ್ತಿಸಿ ಜೀವಪಾಲಕ ದೇವಯನ್ನನು ಧೀನಯನ್ನನು ರಕ್ಷಿಸನ್ನನು ಕೂಲದಲ ಕರೆತೇವರು ಎಂದು ಧರಣೆ ಬಡತನವು ಸುಡು ಸುಡು ಜನ್ಮ ಆ ಬಂಧು ಮಿತ್ರ ದೀಪಾರ ಬಂದಿ ಒಳಗೆ ಕುಂಡುಗಾಲತ್ತುವಾರು ಮಂದಮತಿಯಾಗಿರಲು ಹವನ ಜನ್ಮ ಕಡು ಕಷ್ಟ ಬಡ ತಾನವ ಪನ ಎಡೆಯ ಮೇಲೆ ಚರಣ ಇಡಲಿ ಬಹುದು ತುಂಬಿದ್ದ ಮಡವಿನ ಧುಮಕದಂಟಲಿ ಬಹುದು ಗೋರತನದಲ್ಲಿ ದಾರಿದ್ರಿತನವನು ಪಾರುಗಾನೆನು ಶಿಲಪುರೀಷ ಶಿವಪುರೀಷ ಕಡು ಕಷ್ಟ ಬಡತನವು ಸುಡು ಸುಡು ಜನ್ಮ ಏ ಕಡು ಕಷ್ಟ ಬಡತನವು ಸುಡು ಸುಡು ಜನ್ಮ ಕಡು ಕಷ್ಟ ಬಡತನವ Thank you. ಪಾಲಿಸಬೇಕಮ್ಮ, ನೀನು ಪಾಲಿಸಬೇಕೆ, ನಿನ್ನ ಧ್ಯಾನ ಮಾಡುವೆ ನಮ್ಮ. ಶ್ರೀಮುನಿಯಮ್ಮ ನೀನು ಪಾಲಿಸಬೇಕಮ್ಮ, ನೀನು ಪಾಲಿಸಬೇಕೆ, ನಿನ್ನ ಧ್ಯಾನ ಮಾಡುವೆ ನಮ್ಮ.